ಯಾರು ಮಾತಾಡುದು? ನಮಸ್ತೆ ಮೇಡಮ್, ನಾ ಹರಿಹರದಿಂದ ಲಕ್ಷ್ಮಿ ಚಂದ್ರಶೇಖರ್. ಹೇಳಿ ಚಂದ್ರಶೇಖರ್. ಮೇಡಮ್ ಅವರ, ಈಗ ನಮ್ದು ಟೈಲರಿಂಗ್ ಶಾಪ್ ಇದೆ, ಅದ್ರಲ್ಲಿ ನಾಲ್ಕು ಹುಡುಗಿದ್ದಾರೆ. ಅದರಲ್ಲಿ ಒಬ್ಬನು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾನೆ. ಬೆಳಗ್ಗೆ ಅವ್ನು ಎಣ್ಣೆ ಹೊಡಿಲಿಲ್ಲ, ಡ್ರಿಂಕ್ಸ್ ಮಾಡಲಿಲ್ಲ ಅಂದ್ರೆ ಕೈ ಬಳ್ಳು ಮತ್ತೆ ಇವು ಎಲ್ಲ ಶೇಕ್ ಶೇಕ್ ಆಗುತ್ತೆ. ಅವ್ನ್ ಏನ್ ಮಾಡ್ಬೇಕಂತ ಮೇಡಮ್? ಸರ್, ಅದನ್ನ ಆಲ್ಕೋಹಾಲ್ ವಿತ್ಡ್ರಾಲ್ ಸಿಂಪ್ಟಮ್ ಅಂತ ಕರೀತಾರೆ ಸರ್. ಅಂದ್ರೆ ಅವರು ಬಿಡಕ್ ಮನ್ಸು ಮಾಡ್ತಾರೆ, ಆದ್ರೆ ಬಿಡಕ್ ಆಗೋದಿಲ್ಲ. ತಕ್ಷಣ ಬಿಟ್ಟಾಗ ಈ ತರ ಎಲ್ಲ ಸಮಸ್ಯೆಗಳು ಬರುತ್ತೆ ಸರ್. ಅದನ್ನ ನೀವು ವೈದ್ಯರ ಹತ್ರ ತೋರಿಸಿ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ ಸರ್. ಕಾಲಕ್ರಮೇಣ ಅದು ಕಡಿಮೆ ಆಗುತ್ತೆ ಸರ್. ತಗೋಬಹುದು ಸರ್, ಅದಕ್ಕೇನು ಸಮಸ್ಯೆ ಇಲ್ಲ ಸರ್. ತಗೋಬಹುದು. ಹಾ ಸರ್, ಗುಣ ಆಗತ್ತೆ. ಹಲೋ ಹಲೋ, ಹೇಳಿ, ಯಾರು ಮಾತಾಡುದು? ಮಾತಾಡುದ್ರಿ ಕೃಷ್ಣಪ್ಪ ಹರಿಕೆ ಮಾತಾಡುದ್ರಿ. ಈಗ ಮೇಡಮ್ ಅವ್ರ, ಕುಡಿದ್ ಬಿಟ್ರೆ ಏನ್ ಪ್ರಾಬ್ಲಮ್ ಏನು ಆಗಂಗಿಲ್ಲ. ಅದು ಇವ್ರು ಏನ ಚಟಕ್ಕಾಗಿ ಸ್ಕೂಲ್ ಗುದ್ದಾಡ್ತಾರೆ ಇವ್ರು. ಈಗ ಹೇಗ ಬಂದ ಕುಡಿದ್ ಬಿಟ್ರೆ ಕೈ ಕೈ ನಡೆದ ಕಾಲ್ ನಡೆದ. ಈಗ ನಾನು 24 ತಾಸು ನಿಶ್ಚಯ ಮಾಡಿದ್ನಿ ಡ್ರಾಯಿಂಗ್ ಮಾಡೋ ಹೊತ್ನಾಗ. ಈಗ ಬಿಟ್ಟು 10 ವರ್ಷ ಆದ ಸರಿಯಾಗಿ ಏನೋ ಏನೋ ದಾಸದಾಗ ಒಂದ ಅರ್ಧ ಕುಡಿದ ಅದ್ ಬಿಡ ಬಿಡಾಕ ಮಾಡಕ ಏನ್ ಮನುಷ್ಯನ ಮನಸ್ಸು ಒಂದ ಕಾಲ್ರಿ. ಅದಕ್ಕೆ ಮನಸ್ಸು ಬೇಕು. ದೇಹ ಸ್ಥಿತಿ ಯಾವ ತರ ಇರುತ್ತೆ, ಬೇರೆ ಬೇರೆಯವರ ದೇಹ ಸ್ಥಿತಿ ಬೇರೆ ಬೇರೆ ಆಗಿರುತ್ತೆ ಅಂತ ಶ್ರುತಿ ಅವರು ಹೇಳ್ತಾ ಇದ್ರು. ಸೊ ಪ್ರಯತ್ನ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕುಡಿತದ ಚಟ ಒಳ್ಳೇದಂತೂ ಅಲ್ವೇ ಅಲ್ಲ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ಮೇಡಮ್ ನಾನು ಬೆಳಗಾವಿ ಕರೆಗೋಸಪ್ಪ ಅಂತ ಮಾತಾಡ್ತಾರೆ. ಅದು ಪ್ರಶ್ನೆ, ಕೆಮ್ಮು ಸುಮಾರು ಒಂದು ಮಂತ್ಲಿಂದ ಬರ್ತಿದೆ. ಎದೆಗಳ ಭಾಗ ನುಯ್ತಾ ಇದೆ, ಎದೆ ನುಯ್ತಾ ಇದೆ, ಕೈಕಾಲು ಸುಸ್ತಾಗ್ತಾ ಇದೆ ಮೇಡಮ್. ಒಟ್ಟು ಸ್ಕ್ಯಾನಿಂಗ್ ಮಾಡ್ತೀನಿ. ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಬೇರೆ ಆಸ್ಪತ್ರೆಗೆ ತೋರಿಸ್ಲಿದ್ ಮೇಡಮ್, ಹಂಗೆ ಇಟ್ಕೊಂಡಿದ್ದೀನಿ. ಎಸ್ ಡಿ ಎಂ ಬಂದ್ರೆ ಅದೇನು ಸ್ವಲ್ಪ ಹೆಲ್ಪ್ ಆಗ್ಬೋದ ಮೇಡಮ್? ಇದು ಕಾರ್ಯಕ್ರಮ ಮದ್ಯಪಾನ ಮತ್ತು ಅದರ ಪರಿಣಾಮಗಳ ಬಗ್ಗೆ ಇದೆ, ಅದ್ರ ಬಗ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಕೇಳಬಹುದು ಮೇಡಮ್. ಒಂದ್ ದಿನಕ್ಕೆ ನೀರು ಕುಡಿಬೇಕಲ್ಲ ಮೇಡಮ್, ಎಷ್ಟು ಲೀಟರ್ ನೀರು ಕುಡಿಬಹುದು ಮೇಡಮ್? ಇದ್ರ ಬಗ್ಗೆ ಹೇಳ್ತೀರ? 3 ಲೀಟರ್ ನೀರು ಕುಡಿಬಹುದು ಅಂತೆ. ಡೈಲಿ ಮೇಡಮ್? ಥ್ಯಾಂಕ್ ಯು, ಧನ್ಯವಾದ. ಹಲೋ, ಸಂದೀಪ್ ಮೇಡಮ್. ಹೇಳಿ ಸಂದೀಪ್. ಒಂದು ಕ್ವಶನ್ ಕೇಳ್ಕೊಂಡು, ವೈನ್ ಮತ್ತೆ ಸಿಗರೇಟ್ ಮದ್ಯಪಾನ ಇರ್ತಾವಲ್ರಿ, ಅದ್ ಹೆಂಗ ಬಿಡಿಸ್ತೀರಿ? ಆದ್ರೆ ಎಲ್ರಿಗೂ ಸ್ಮಾರ್ಟ್ ಫೋನ್ ಚಟ ಅಂದ್ರೆ ಇರುತ್ತಲ್ಲ, ಅದ್ ಹೆಂಗ್ ಬಿಡ್ಸಕಾಗುತ್ತೆ ಅಂತ ಕ್ವಶನ್ ರೀ. ಅಲ್ಲ, ಅದಕ್ಕೋಸ್ಕರ ಮತ್ತೊಂದು ಕಾರ್ಯಕ್ರಮ ಮಾಡಿಬಿಡ್ಬೋದು ಸಂದೀಪ್ ಅಲ್ವಾ? ಓಕೆ, ಧನ್ಯವಾದ ತಮ್ಗೆ ಕರೆ ಮಾಡಿದ್ದಕ್ಕೆ. ಹಲೋ, ನಮಸ್ತೆ. ಹಲೋ ಹಲೋ, ಕೃಷ್ಣ ಸದ್ರೆ ಮಾತಾಡೋದ್ರಿ. ಹೇಳ್ರಿ ಕೃಷ್ಣ. ಈಗ ಕೆಲವೊಂದು ಬೆನಿಫಿಟ್ ಅದಾವ ಅಂತಾರೆ ಡ್ರಿಂಕ್ಸ್ ಇಂದ, ಅದೇನ್ ಬೆನಿಫಿಟ್? ಅದು ಲಿಮಿಟ್ ತಗೊಂಡ್ರೆ ನಮ್ಗೆ ಬೆನಿಫಿಟ್ ಆಗ್ತದೋ ಅದು ಹೆಂಗ್ರಿ? ಅದೇ ಬೆನಿಫಿಟ್. ಕೃಷ್ಣ ಅವ್ರ ಪ್ರಶ್ನೆ ತಿಳಿತಾ ಡಾಕ್ಟರ್? ಇಲ್ಲ ಮ್ಯಾಮ್. ಅಂದ್ರೆ ಕೆಲವು ಸ್ವಲ್ಪ ಕುಡಿತ ಮಾಡಿದ್ರೆ ಏನು ತೊಂದರೆ ಇದೆಯಾ, ಅಥವಾ ಅಂದ್ರೆ ಕೆಲವೊಂದ್ ಸರ್ತಿ ಕುಡಿತ ಮಾಡ್ಬೇಕು ಅದ್ರಲ್ಲಿಂದ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ ಅಂತ ಕೇಳ್ತಿದ್ದಾರೆ ಮ್ಯಾಮ್. ಸಣ್ಣ ಈಗ ಅಡಿಕ್ಟ್ ಆಗಕ್ಕೆ ಕಾರಣನೇ ಸಣ್ಣ ಪ್ರಮಾಣದ ಆಲ್ಕೋಹಾಲ್. ಸಣ್ಣ ಪ್ರಮಾಣ ತಗೊಂಡು ತಗೊಂಡು ಕಡೆಗೆ ಅದೇ ಸೇಮ್ ಎಫೆಕ್ಟ್ ಅವ್ರಿಗೆ ಸಿಗೋದಿಲ್ಲ ಮ್ಯಾಮ್. ಅವಾಗ ಜಾಸ್ತಿ ಪ್ರಮಾಣಕ್ಕೆ ಹೋಗ್ತಾರೆ ಅವರು. ಈಗ ಒಂದಿನ ತಗೋತಿರ್ತಾರೆ, ನೆಕ್ಸ್ಟ್ 2 ಡೇಸ್ಗೆ ಒಂದು 3 ಡೇಸ್ ಹಂಗೆ ಕಂಟಿನ್ಯೂ ತಗೊಳ್ತಾರೆ ಮ್ಯಾಮ್. ಅವಾಗ ಅದು ಅಡಿಕ್ಟ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಮೊದಲು ಒಂದು ದಿನ ಸ್ವಲ್ಪ ಪ್ರಮಾಣದಲ್ಲಿ ಶುರು ಆಗಿದ್ದು ಮತ್ತೆ ತಗೊಳ್ಬೇಕು ಅಂತ ಅನ್ಸುತ್ತೆ, ಮತ್ತೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣ ತಗೊಳ್ತಾ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಶ್ರುತಿ. ಬೆನಿಫಿಟ್ ಏನಿಲ್ಲ ರೀ, ಬೆನಿಫಿಟ್ ಏನೋ ಇದೆ ತರ. ಕೆಲವೊಂದು ವೈನ್ಸ್ ಕೆಲವೊಂದು ಡ್ರಿಂಕ್ಸ್ ತಗೊಂಡ್ರೆ ಬಾಡಿ ಫಿಸಿಕಲಿ ಬಾಡಿಗೆ ಸ್ವಲ್ಪ ಏನೋ ಬೆನಿಫಿಟ್ ಐತೆ ಅಂತಾರೆ. ಬೆನಿಫಿಟ್ ಬಗ್ಗೆ ಅದೇ ಹೇಳ್ತಾ ಇದ್ದಾರೆ. ಬೆನಿಫಿಟ್ ಅಂತಂದ್ರೆ, ಈಗ ನೀವು ಒಂದು ಇದು ಯಾವುದೋ ಒಂದು ಚಟ ಅನ್ನೋದು ಗೊತ್ತಿದೆ ಎಲ್ರಿಗೂ, ಅದನ್ನ ತೆಗೆದುಕೊಳ್ತಾ ಬೆನಿಫಿಟ್ ಹೋಗಿ ಅದು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಳ್ತೀರಾ ನೀವು ಅಂತ ಹೇಳ್ತಾ ಇದ್ದಾರೆ ಶ್ರುತಿ ಅವರು. ಹಲೋ ಹಲೋ ಹಲೋ, ನಮಸ್ತೆ. ನಾವೆಲ್ಲ ಮಂಜುನಾಥ್ ನಾಡಿಯರ್ ಅಂತ ರೀ, ಹಳೆಯ ಹೇಳ್ರಿ ಮಂಜುನಾಥ್. ಇವತ್ತಿನ ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಏನಾದ್ರ ವಿಷಯ ಇವಾಗ? 7:20:43 ಆಗಿದೆ, ಪ್ರೋಗ್ರಾಮ್ ನಡೀತಾ ಇದೆ ಮದ್ಯಪಾನ ಮತ್ತು ಅದರ ಪರಿಣಾಮಗಳು ಕುರಿತಂಗೆ. ಕೇಳ್ತಾ ಇದ್ದಾರೆ, ಹೇಳಿ ಮಂಜುನಾಥ್. ಮದ್ಯಪಾನವನ್ನು ಬಿಡಿಸ್ಲಿಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಕುರಿತಂಗೆ ಅವ್ರ ಪ್ರಶ್ನೆ. ಸೊ ಫಸ್ಟ್ ಮದ್ಯ ಬಿಡಲು ಮನಸ್ಸು ಮಾಡ್ಬೇಕು ಸರ್. ಸೊ ಮನಸ್ಸು ಮಾಡ್ಬೇಕು, ದೊಡ್ಡ ಅದು ಆಸೆ ಹೊಂದಿರ್ಬೇಕು ನಾನು ಮದ್ಯಪಾನ ಬಿಡ್ಬೇಕಂತ ಹೇಳಿ. ಮತ್ತೆ ಧ್ಯಾನ, ಯೋಗ ಇದ್ರ ಮೂಲಕ ಕೂಡ ವ್ಯಸನಗಳನ್ನ ಬಿಡ್ಬೋದು. ಏನಾದ್ರೂ ಸಮಸ್ಯೆ, ಈಗ ಅಡಿಕ್ಟ್ ಆಗಕ್ಕೆ ಸಮಸ್ಯೆಗಳೇ ಒಂದು ಮೂಲ ಕಾರಣ ಸರ್. ಅವಾಗ ಏನ್ ಮಾಡ್ಬೇಕು, ಗುರು ಹಿರಿಯರ ಜೊತೆ ಕೂತ್ಕೊಂಡು ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಸರ್. ಹಲೋ ಹಲೋ ಹಲೋ ಹಲೋ ಯಾರು ಕರೆ ಮಾಡ್ತೀರಿ ಈ ತರ ಮಾತು ಆಡೋದಿಲ್ಲ? ಅದನ್ನ ರೇಡಿಯೋ ಹತ್ರ ಇಟ್ಕೊಂಡು ಮತ್ತೆ ಪ್ರತಿಧ್ವನಿಸ್ತಾ ಹೋಗುತ್ತೆ ನಾವು ಹಲೋ ಅಂದಿರೋದು. ಯಾರು ಮಾತಾಡ್ತಿದ್ದೀರಿ, ಮಾತಾಡ್ಬಿಡಿ ಆಯ್ತಾ? ಹಲೋ ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ನಮಸ್ಕಾರ ಮೇಡಮ್ ಅವರಿಗೆ. ರೇಡಿಯೋ ಸ್ವಲ್ಪ ದೂರ ಇಡಿ, ಆಮೇಲೆ ಮಾತಾಡಿ ಆಯ್ತಾ? ಮೇಡಮ್ ಅವರಿಗೆ ಹಾಗೂ ಡಾಕ್ಟರ್ ಭಯ ಅವರಿಗೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಹೇಳಿ ಸರ್, ಹೇಳಿ ನಿಮ್ ಪ್ರಶ್ನೆ ಕೇಳಿ. ನಮ್ಮ ಮಳೆಯಲ್ಲಿ ಭಯಂಕರ ಕುಡಿತಾನ್ರಿ, ಕುಡ್ದು ಕೈ ನಡಕತ್ತೇವ್ರಿ ಮೇಡಮ್ ಅವ್ರ. ಹ್ಮ್ ಹಲೋ ರೀ. ಹಾ ಹೇಳಿ. ಕುಡ್ದು ಕೈ ನಡಕತ್ತೇವ್ರಿ ಮೇಡಮ್ ಅವ್ರ, ಪರಿಹಾರ ಏನ್ರಿ ಸ್ವಲ್ಪ ಹೇಳ್ರಿ. ಹ್ಮ್, ಈಗ ಮದ್ಯಪಾನ ಸೇವನೆ ಮಾಡ್ತಾ ಇರೋದು ನಿಮ್ಮ ಅಳಿಯ, ಅವರು ಬಿಡ್ಬೇಕು ಅಂತ ಅವ್ರು ಮನಸ್ ಮಾಡ್ಬೇಕು, ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಹೋಗ್ಬೇಕು. ಸರ್, ನಿಮ್ ಸಮಸ್ಯೆ ನಮ್ಗೆ ಅರ್ಥ ಆಗಿದೆ. ದಯವಿಟ್ಟು ಅವ್ರನ್ನ ಒಂದ್ಸಲ SDM ಮನೋವೈದ್ಯಕೀಯ ವಿಭಾಗಕ್ಕೆ ಕರ್ಕೊಂಡು. ಹೌದು, ಆ ಪರಿಸ್ಥಿತಿ ಬರೋ ತನಕ ನೀವು ಸ್ವಲ್ಪ ಸಹಜವಾಗಿನೇ ಅವ್ರ ಕಡೆ ಗಮನ ಕೊಡ್ಬೇಕಾಗಿತ್ತು. ಮತ್ತೆ ಜೊತೆಗೆ ಏನಂದ್ರೆ, ಅವರು ಆ ತರ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ವಿಚಾರ ತಿಳ್ಕೊಳ್ಳಿ. ಅವರಿಗೂ ಕೂಡ ಕುಡಿಯೋದನ್ನ ಬಿಡ್ಬೇಕು ಅನ್ನೋದನ್ನ ನೀವು ಹೇಳಿ ಹಿರಿಯರಾಗಿ. ನಂತರ ಚಿಕಿತ್ಸೆಗೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ನಮ್ಮ SDM ಆಸ್ಪತ್ರೆಯ ನಂಬರ್ ಅನ್ನ ನಾನು ಹೇಳ್ತೀನಿ, ಕೊನೆಗೆ ಬರ್ಕೊಳ್ಳಿ ಆಯ್ತಾ? ಹಲೋ ಹಲೋ, ರೇಡಿಯೋ ಸ್ವಲ್ಪ ದೂರ ಇಡಿ, ಯಾರು ಮಾತಾಡೋದು? ಆಯ್ತು ಮೇಡಮ್, ನಾವು ಗೋಕಾಕ್ ತಾಲೂಕು ಮೂಡಲಗಿ ತಾಲೂಕಿಂದ ಹೇಳಿ, ನಾಗರಾಜ್ ಅಂತ ಮಾತಾಡೋದ್ರಿ. ಹೇಳಿ ನಾಗರಾಜ್. ಈಗ ಮದ್ಯಪಾನ ಮಾಡ್ತಾರೆ, ಕಂಟಿನ್ಯೂಸ್ ವಾರ್ಕೊಂಡ್ ಕುಡ್ಕೋತ ಹೋಗ್ತಾರೆ, ಮುಂದ್ ಅಡಿಕ್ಟ್ ಆಗ್ತಾರಂತಾರೆ. ಬಟ್ ಅವ್ರ ಅಡಿಕ್ಟ್ ಆಗ್ಲಿಲ್ಲ ಅಂದ್ರೆ ಅವ್ರ ಮೆದುಳಿಗೆ ಪರಿಣಾಮ ಬೀರ್ತದನ್ರಿ? ಖಂಡಿತವಾಗ್ಲೂ ಬೀಳತ್ತೆ ಸರ್. ಅಂದ್ರೆ ಈಗ ಡಾಕ್ಟರ್ ಒಮ್ಮೊಮ್ಮೆ ಆಪರೇಷನ್ ಮಾಡಿ ಅವ್ರ ನೋಡ್ಲಾರ್ದಕ್ಕ, ಅವರು ಒಮ್ಮೊಮ್ಮೆ ನೈಟ್ ನಿದ್ದೆ ಬರ್ಲಾರ್ದಕ್ಕ ಕುಡಿತಾರ ಅನ್ನೋ ಒಂದು ಸುದ್ದಿ ಬಂತು. ಎಲ್ಲಾರು ಕುಡಿತಾರೆ, ಲಿಮಿಟ್ ನಾಗ ಕುಡಿತಾರೆ, ಲಿಮಿಟ್ ಬಿಟ್ಟು ಹೋದ್ರಂದ್ರೆ ಸಮಸ್ಯೆ ಬರ್ತದೆ, ಮುಂದ ಸ್ವಲ್ಪ ದಿವಸ ನಂತರ ಅವ್ರಿಗೂ ಪ್ರಾಬ್ಲಮ್ ಆಗುತ್ತಾ ಹೆಂಗಂತ ಕೇಳಿದ್ವಿ ನಾವು. ಸರ್, ನೀವು ಹೇಳಿದ್ರಿ ಡಾಕ್ಟರ್ ಹೇಳ್ತಾರಂತ, ಯಾವ ಡಾಕ್ಟರ್ ಆಲ್ಕೋಹಾಲ್ ಕುಡೀರಿ ಅಂತ ಹೇಳೋದಿಲ್ಲ, ಮತ್ತು ನೀವೇ ನಿಮ್ಮ ಮಾತಲ್ಲೇ ಹೇಳಿದ್ರಿ ಕಾಲಕ್ರಮೇಣ ಪ್ರಾಬ್ಲಮ್ಸ್ಗಳಾಗತ್ತೆ ಅಂತ ಹೇಳಿ, ಅದಕ್ಕೋಸ್ಕರ ಆಲ್ಕೋಹಾಲ್ ಅವಾಯ್ಡ್ ಮಾಡಿದ್ರೆ ಬಹಳ ಒಳ್ಳೇದು ಸರ್. ಅದೇ ಮೇಡಮ್, ಈಗ ಡೈಜೆಷನ್ ಪವರ್ ಮೇಲೆ ಏನ್ ಪರಿಣಾಮ ಬೀರ್ತದೆ, ಅದು ಮೆದುಳಿನ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರ್ತದೆ, ಡೈಜೆಷನ್ ಸಿಸ್ಟಮ್ ಜೀರ್ಣಕ್ರಿಯೆ ಮೇಲೆ? ಹಾ ಸರ್. ಸರ್, ಹೆಂಗಾಗತ್ತೆ ಅಂದ್ರೆ ಆಲ್ಕೋಹಾಲ್ ತಗೊಂಡ ತಕ್ಷಣ ಏನ್ ಹೆಂಗಿರುತ್ತೆ ಅಂತಂದ್ರೆ, ಹೊಟ್ಟೆಯಲ್ಲಿ ಆಹಾರ ಇದ್ದಾಗ ಆಲ್ಕೋಹಾಲ್ ನಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗೋದು ಕಡಿಮೆ ಪ್ರಮಾಣದಲ್ಲಿ. ಅದಕ್ಕೆ ಏನ್ ಮಾಡ್ತಾರೆ, ಕುಡಿಯೋರೆಲ್ಲ ಖಾಲಿ ಹೊಟ್ಟೆಯಲ್ಲಿ ಕುಡಿತಾರೆ ಸರ್. ಕುಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅದು ರಕ್ತದಲ್ಲಿ ಇನ್ಕ್ಲೂಡ್ ಆಗ್ಬಿಡತ್ತೆ ಸರ್. ಆಮೇಲೆ ಅದೇನಾಗುತ್ತೆ, ಸಣ್ಣ ಕರುಳು ಏನ್ ಮಾಡುತ್ತೆ, ಆಲ್ಕೋಹಾಲ್ನ ಹೀರ್ಕೊಂಡ್ಬಿಡತ್ತೆ. ಸೊ ಈಗ ನಮ್ಮ ದೇಹದಲ್ಲಿ ಆಲ್ಕೋಹಾಲ್ ಎಷ್ಟು ಬೇಗ ಒಳಗಡೆ ಹೋಗುತ್ತೋ, ಹೊರಗಡೆ ಹೋಗೋದು ಅಷ್ಟೇ ಕಡಿಮೆ ಪ್ರಮಾಣದಲ್ಲಿ ಸರ್. ಅವಾಗ ಏನಾಗುತ್ತೆ ಅಂತಂದ್ರೆ ಜೀರ್ಣಕ್ರಿಯೆಯಲ್ಲಿ ಕಂಪ್ಲೀಟ್ ಆಗಿ ಅದು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಕರೆಕ್ಟ್ ಆಯ್ತು ಮೇಡಮ್. ಕೆಲವರು ಈಗ ಪ್ರಶ್ನೆ ಕೇಳಿದ್ರೆ ಸ್ತೋತ್ರಗಳು, ನೀರ್ ಕುಡಿದ್ರೆ ಏನಾಗಿಲ್ಲ, ಹಾಟ್ ಡ್ರಿಂಕ್ಸ್ ಕುಡಿದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ ಕರಳಿನ ಮೇಲೆ ಅಂತ ಕೆಲವರು ಅಂತಾರೆ. ಕೆಲವರು ಬೀರ್ ಒಳಗ ಪರ್ಸೆಂಟೇಜ್ ಆಲ್ಕೋಹಾಲ್ ಪರ್ಸೆಂಟೇಜ್ ಕಡಿಮೆ ಇರ್ತದೆ, ತಗೊಂಡ್ರೆ ಪರವಾಗಿಲ್ಲ ಅಂತಾರೆ. ವಾರಕ್ಕೊಮ್ಮೆ ತಗೊಂಡ್ರೆ ಅಡ್ಡಿ ಇಲ್ಲ, ಅದೇ ಬೀರ್ ತಗೋತಾ ಹೋದ್ರೆ ಮುಂದೆ ಅವ್ರಿಗೆ ಸಮಸ್ಯೆ ಆಗ್ಬೋದೇನ್ರಿ ಮೇಡಮ್? ಖಂಡಿತವಾಗ್ಲೂ ಆಗತ್ತೆ ಸರ್. ಆಲ್ಕೋಹಾಲ್ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಇದ್ರು, ಜಾಸ್ತಿ ಪ್ರಮಾಣದಲ್ಲಿ ಇದ್ರು ತಗೊಳ್ತಾ ತಗೊಳ್ತಾ ಅದಷ್ಟು ದೇಹದಲ್ಲಿ ಸಂಗ್ರಹಣೆ ಆಗುತ್ತೆ ಸರ್. ಸೊ ಅದರಿಂದ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗತ್ತೆ ಸರ್. ಈಗ ಏನಾಯ್ತದ್ರೆ, ಆಲ್ಕೋಹಾಲ್ ತಗೋತಾ ಇರ್ತಾನ್ರಿ, ಅವ್ನ್ ಊಟದ ಪ್ರಮಾಣ ಕಡಿಮೆ ಆಗ್ತದೆ, ತಗೊಂಡ ನಂತರ ಅವ್ನ್ ಊಟದ ಪ್ರಮಾಣ ಹೆಚ್ಚು ಮಾಡ್ತಾನೆ, ಆಲ್ಕೋಹಾಲ್ ಪ್ರಮಾಣನು ಕಡಿಮೆ ಮಾಡ್ತಾನೆ. ಇದು ಬ್ಯಾಲೆನ್ಸ್ ಅವ್ನು ತಪ್ಪು ಬಿಡ್ತದ್ರಿ. ಕುಡಿದ ನಿಮಿಷದಾಗ ಅವ್ನ್ ಎಷ್ಟು ಬೇಕಾದ ತಿಂದ ಅವಂಗ ಗೊತ್ತಿರೋದಿಲ್ರಿ, ಅವಾಗ ಅವನ್ ಏನ್ ಪರಿಣಾಮ ಬೀರ್ಬೋದ್ರಿ? ಅಲ್ಲ ಈಗ ನೀವು ನೀವೇ ಹೇಳ್ತಾ ಇದ್ದೀರಿ ಅದನ್ನ ಹಿಂಗಾಗ್ತದ್ರಿ ಅಂತ ಹೇಳಿ, ಮತ್ತೆ ಏನಂತ ತಿಳಿಸ್ತಾರೆ ಅವರು ಅಂದ್ರೆ ಒಂದ್ ಎರಡ್ ಮೂರು ಒಂದನೇ ಕ್ವಾರ್ಟರ್ ಎರಡನೇ ಕ್ವಾರ್ಟರ್ ತಗೋತಾನ್ರಿ, ನಂತರ ಅವಾಗ ಊಟ ಮಾಡಕ್ ಚಾಲು ಮಾಡಿದ್ರೆ ಎಷ್ಟು ಊಟ ಮಾಡ್ತಾನ ಅವನಿಗೆ ಗೊತ್ತಾಗೋದಿಲ್ರಿ. ಕರೆಕ್ಟ್, ಅದ್ರಲಿಂದ ತೊಂದರೆ ಆಗ್ತದ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ತೊಂದ್ರೆ ಅಂತೂ ಹಾಗೆ ಆಗತ್ತೆ ಖಂಡಿತವಾಗ್ಲು ಅಂತ ಹೇಳ್ತಾ ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ ಹಲೋ ಹೇಳಿ, ಯಾರು ಮಾತಾಡುದು? ನಾವು ಹಿರೇಕಿತ್ತಾಳ್ಕ ಮಕ್ಕಳ ಗ್ರಾಮದಿಂದ ರೀ. ಈಗ ಆಲ್ಕೋಹಾಲ್ ಕಡಿಮೆ ಪ್ರಮಾಣದಲ್ಲಿ ಕುಡಿದ್ರೆ ಸಂಪು ಊಟ ಮಾಡಿದ್ರೆ ಏನು ಎಫೆಕ್ಟ್ ಆಗಲ್ಲ ಅಂತಾರ್ರಿ, ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ? ಆಲ್ಕೋಹಾಲ್ ಅನ್ನ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಊಟ ಚೆನ್ನಾಗಿ ಮಾಡಿದ್ರೆ ಪರಿಣಾಮ ಏನಾಗೋದಿಲ್ಲ ಅಂತ ಹೇಳ್ತಾರೆ ಅಂತ ಇವ್ರ ಪ್ರಶ್ನೆ. ಸರ್, ಈಗ ಹಿಂದಿನ ಕರೆಯಲ್ಲಿ ಹೇಳಿದೆ ನಾನು, ಆಲ್ಕೋಹಾಲ್ ತಗೊಳ್ಳೋ ವ್ಯಕ್ತಿಗಳು ಯಾವಾಗ್ಲೂ ಖಾಲಿ ಹೊಟ್ಟೆಲೇ ಆಲ್ಕೋಹಾಲ್ ತಗೋತಾರೆ ಸರ್. ಊಟ ಮಾಡಿದ ತಕ್ಷಣ ಆಲ್ಕೋಹಾಲ್ ಯಾರು ತಗೊಳ್ಳೋದಿಲ್ಲ, ಹಾಗಾಗಿ ಏನಾಗುತ್ತೆ ಹೇಳಿ. ಆಮೇಲೆ ಊಟ ಜಾಸ್ತಿ ಮಾಡಿದ್ರೆ ಏನೋ ಅದ್ರ ತೊಂದರೆ ಆಗಲ್ಲ ಅಂತ ಕೆಲವರ ಒಂದು ವಾಡಿಕೆ. ಅದೇ ಹೇಳ್ತಾ ಇದ್ರು, ಮದ್ಯಪಾನ ಮಾಡಿದಾಗ ಹೊಟ್ಟೆ ತುಂಬಿಕೊಂಡಿರುತ್ತೆ, ಊಟ ಜಾಸ್ತಿ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ ಶ್ರುತಿ ಮೇಡಮ್ ನಿಮ್ಗೆ. ಮತ್ತೆ ಹಲೋ ಹಲೋ ನಮಸ್ತೆ. ಡ್ರಿಂಕ್ಸ್ ಮಾಡೋದ್ ಬಿಡಿಸ್ಬೇಕು ಅಂದ್ರೆ ಕಷ್ಟ, ಅವ್ರು ಒಳ್ಳೆ ಜಾಬ್ ನಾಗ ಇರ್ತಾರ ನಮ್ಗೆಲ್ಲ ಗೊತ್ತೈತಿ ಅಂತ. ನೀನ್ ಈ ತರ ಇದ್ದಾಗ ಏನ್ ಟ್ರೀಟ್ಮೆಂಟ್ ಅಲ್ಲಿ ಅಡ್ಮಿಟ್ ಇರ್ಬೇಕು ಅಥವಾ ಬಂದು ನಾವು ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಬರ್ಬೋದು ಹೆಂಗೆ? ಹಾ ಬರ್ಬೋದು ಮೇಡಮ್. ಹಿಂಗೆ ಅಂದ್ರೆ ನೀವು ಹಾಸ್ಪಿಟ್ಲಿಗೆ ಬಂದ್ಮೇಲೆ ಪೇಷಂಟ್ನ ಸ್ಥಿತಿಗತಿಗಳನ್ನು ನೋಡಿ ಡಾಕ್ಟರ್ ಹೇಳ್ತಾರೆ ನೀವು ಎಷ್ಟು ದಿನ ಇರಬೇಕು ಅಥವಾ ಟ್ರೀಟ್ಮೆಂಟ್ ಅಷ್ಟೇ ತಗೊಂಡು ನೀವು ಓ ಪಿ ಡಿ ಬೇಸಿಸ್ ಮೇಲೆ ಮನೆಗೆ ಹೋಗ್ಬೋದಾ ಅಂತ ಹೇಳ್ತಾರೆ. ಒಂದ್ಸಲ ದಯವಿಟ್ಟು ನೀವು ಕರ್ಕೊಂಡು ಬನ್ನಿ, ಪೇಷಂಟ್ನ ಕರ್ಕೊಂಡು ಬಂದ್ಮೇಲೆ ಅವ್ರು ನೋಡಿ ನಿಮಗೆ ಹೇಳ್ತಾರೆ. ಮನವೊಲಿಸಿ ಕರ್ಕೊಂಬರ್ಬೇಕು ಮ್ಯಾಮ್ ನೀವು. ಈಗ ಹೆಂಗಾಗತ್ತೆ, ಮನೆ ಮಕ್ಕಳು ಹೆಂಡತಿ ಎಲ್ಲವನ್ನೂ ಮರೆಯೋ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ, ಅಂಥ ಟೈಮ್ನಲ್ಲಿ ಏನು ಮಾಡಬೇಕು ಅನ್ನೋದು ಹೆಣ್ಮಕ್ಳ ಪ್ರಶ್ನೆ ಆಗಿರುತ್ತೆ. ಶ್ರುತಿ ಮುಂದಿನ ಕರೆ ನೋಡೋಣ. ಹಲೋ ಹಲೋ ಎಡಿಎಂ ಡಾಕ್ಟರ್ ಅಲ್ರಿ? ಹಾಂ ಬೇಗ ಕೇಳಿ ಪ್ರಶ್ನೆನ. ಅದರ ನಾವಿಲ್ಲಿ ಮಂಜಾರ್ ನಾಳೆ ಹಳೆ ಹುಬ್ಳಿಯಿಂದ, ಇದು ಮದ್ಯಪಾನ ಬಿಡಲಿಕ್ಕೆ ಔಷಧಿ ಉಪಚಾರ ಏನ್ ಬೇಕಾಗ್ತದೆ ಅಂತ ಕೇಳ್ಬೇಕಾಗ್ತದೆ ಸರ್. ಔಷಧಿ ಚಿಕಿತ್ಸೆಗೂ ಕೊಡ್ತಾರೆ, ಪ್ಲಸ್ ಸೈಕೊಲಾಜಿಕಲ್ ಥೆರಪಿ ಅಂತ ಕೊಡ್ತಾರೆ, ಮೋಟಿವೇಶನಲ್ ಥೆರಪಿ, ಗುಂಪು ಥೆರಪಿ ಅಂತ ಹೇಳಿ ಇರುತ್ತೆ ಸರ್, ಅಷ್ಟು ಥೆರಪಿಸ್ಗಳನ್ನ ಕೊಡ್ತಾರೆ. ಕೇಳಿಗುರಿ, ತಮ್ಮೆಲ್ಲರ ಸಮಸ್ಯೆಗಳಿಗೆ ಶ್ರುತಿಯವರು ಸ್ಪಂದಿಸಿದ್ರು. ಇವತ್ತಿನ ವಿಷಯ ಮದ್ಯಪಾನ ಮತ್ತು ಅದರ ಪರಿಣಾಮಗಳು ಕುರಿತಂಗಿತ್ತು. ನೀವು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಯನ್ನು ಬರೆದುಕೊಳ್ಳ್ರಿ, 0836 ಇದು ಕೋಡ್, 2477777 ಅಥವಾ 2321000 ಅಥವಾ 7187000 ಈ ದೂರವಾಣಿಗಳಿಗೆ ಸಂಪರ್ಕಿಸಬಹುದು. ಈ ವಾರದ ಪ್ರಶ್ನೆಯನ್ನು ಬರೆದುಕೊಳ್ಳ್ರಿ, ವಿಶ್ವ ಮದ್ಯರಹಿತ ದಿನ ಯಾವಾಗ ಆಚರಿಸುತ್ತಾರೆ? ಪ್ರಶ್ನೆ ಮತ್ತೊಮ್ಮೆ, ವಿಶ್ವ ಮದ್ಯರಹಿತ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ರಿ. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, ಎಸ್ಡಿಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು